ಇಲ್ರಿ ಹೊಂಡಕ್ಕೆ ಬೇಕಾದ್ರೆ ಈ ಕಡೆ ತಗೊಳಂಗ್ ಮಾಡಿದ್ರಿ ಅದನ್ನ. ಅದ್ರ ಮ್ಯಾಲ ಈಗ 5 ವರ್ಷ ಆಯ್ತ್ರಿ ನಾವ್ ಅದು ಹೊಂಡ ಮಾಡಿ. ಈಗ 5 ವರ್ಷ ಉಳ್ಳಾಗಡ್ಡಿ ಮೆಣಸಿ ಗಿಡ ಒಮ್ಮೆ ಹೊಂಡ ತುಂಬತಂದ್ರ 12 ಎಕರೆ ಅಂದ್ರೆ 2 ಸಲ ನೀರ್ ಆತದ್ರಿ. ಅದು ತಿಂಗ್ಳೇರ ಬಿಡ್ರಿ ಕೊಟ್ಟೆವ್ ಅಂದ್ರ 1 PK ಬಿದ್ದು ಬಿಡ್ತೀರಿ ಅದು. ಹಿಂಗಾಗಿ ನಮ್ ಈಗ 5 ವರ್ಷ ಆಯ್ತು ನಮ್ ಕೃಷಿ ಭಾಗ್ಯ ಹೊಂಡದಿಂದ ಅನುಕೂಲ ಆಗ್ಯದ್ರಿ. ಅದ್ರೊಳಗೆ ಮೀನ ಬಿಟ್ಟಿದ್ದೇವ್ರಿ, ಮೀನಿಂದು ಮತ್ತೆ ಸ್ವಲ್ಪ ದಗದಾಗ ನಮಗಿದು ಆಗ್ಲಿಲ್ಲ, ಹಿಂಗಾಗಿ ಸ್ವಲ್ಪ ಮೀನ ಬಿಡುದು ಅನುಕೂಲ ರೈತರಿಗೆ ಆತವ ಅದಕ್ಕೆ ನಾವ್ ಅದು ಮಾಡಿಲ್ರಿ ಸರ್. ಈಗ ನಿಮ್ಮ ಹೊಲದೊಳಗಿರುವಂತಹ ಕೃಷಿ ಹೊಂಡ ಎಷ್ಟು ದೊಡ್ಡದದ ಮತ್ತ ನೀರು ಎಷ್ಟು ದೂರದಿಂದ ನಿಮ್ಮ ಹೊಂಡಕ್ಕೆ ಬರ್ತದ? ನಮ್ದು ಅದು 80x80 ನೋಡ್ರಿ ಅದು. ಮತ್ತ ಬಂದು ನಮ್ಗದ ಅನುಕೂಲ ಆಗಿದ್ರಿ. ಹೊಂಡದೊಳಗ ಎಷ್ಟು ದಿವಸ ನೀರ್ ಇರ್ತಾವ ನಿಮಗ? ಮೋಟರ್ ನೀರು ಒಯ್ದಕ್ಕೆ ಹಾಕ್ತೇವ್ರಿ. ಮತ್ತ ಈಗ ನಾವು ಜಲ್ದಿ ಬಳಸ್ಕೊಂಡೇವ ಅಂದ್ರೆ ಮತ್ ಮಳೆ ಆಗ ಮತ್ ಬಿಡ್ತಾವ. ಈಗ ಏನು ಈ ವರ್ಷ ಯಾವ ಒಡ್ಡುಗಳು ತುಂಬ ನೋಡ್ರಿ, ಯಾವ ತುಂಬಿಲ್ಲ ಈ ವರ್ಷ. ಬರೇ ಸುಮ್ ಜಿಡಿ ಮಳೆ ಚಾಲು ಅದ. ಒಂದ್ ಅಕಲಿಕ ಒಂದ್ ಮ್ಯಾಲ ಜಿಡಿ ಮಳೆಗೆ ಮ್ಯಾಲ ನಿದೋಯ್ತು. ಈ ವರ್ಷ ನೀರೇ ಬಳಸಿಲ್ರಿ ಅದ್ರೊಳಗ. ಈಗ ಹೊಂಡಕ್ಕೆ ಹಂಗೆ ಬಿಟ್ಟು ಕೂತ್ ಹೊಂಟೆವು, ಕೂತ್ರ ಆಗಂಗಿಲ್ಲ. ಅದು ಹೊಂಡ ನೀರು ಇಂಜನ್ ಹಚ್ಚಿಬಿಟ್ಟು ಅಂದ್ರೆ 3 ಮಂದಿ ಉಣಿಸ್ತಾರೆ ಸರ್ ಅದಕ್ಕೆ. ಇವು ಬೋರ್ನಾಗೆ ಸಣ್ಣ ನೀರು ಬಂದು ಉಪಯೋಗ ಆಗಂಗಿಲ್ಲ, ಅದು ಬಿಡ್ಲಕ್ಕೂ ಅನುಕೂಲ ಆಗೋದಿಲ್ಲ. ಹಿಂಗಾಗಿ ನಾವು ಹೊಂಡಿಂದ ಹೊಲಕ್ಕೆ ಉಣಿಸ್ಕೋತೇವ್ರಿ. ಮಳೆ ನೀರು ಬಂದು ಅದಕ್ಕೆ ಸ್ಟಾಕ್ ಆತದ. ಈಗ ನಮ್ಮ ಬೋರ್ ನೀರು ಹೋಗಿ ಅದಕ್ಕೆ ಸ್ಟಾಕ್ ಆತಾವ್ರಿ. ಹಿಂಗಾಗಿ ಅನುಕೂಲ ಅದ್ರಿ ಸರ್. ಮಳೆ ನೀರು ಇದ್ದಾಗ ನೀವು ಬೋರ್ ಉಪಯೋಗ ಮಾಡೋದಂತೂ ಅವಶ್ಯಕತೆ ಇಲ್ಲ. ಇಲ್ಲ, ಹೊಂಡ ಅದಲ್ರಿ ಅದು. ಆ ಹೊಂಡ ತುಂಬಿರ್ತಾರೆ, ಅವಾಗ ಅದನ್ನ ಉಪಯೋಗ ಮಾಡ್ಕೋತಾರೆ. ಅವು ನೀರು ಸದ್ರು ಆ ಕಡೆ ವಾಟರ್ ಸೈಡ್ ನಿಯೋಜನೆ ಮಾಡಿದ್ರು ಬಿಟ್ಬಿಡ್ತಾರೆ ನೀರು. ಈಗ ನೋಡ್ರಿ, ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ, ಸುಮಾರು ಒಂದು 3-4 ವರ್ಷ ಆಯ್ತು ಒಳ್ಳೆ ಮಳೆ ಆಗ್ತಾ ಇದೆ. ಆದ್ರೆ ನೀವು ಹೇಳಿದ್ ನೋಡ್ರಿ, ಈ ಸಲ ಮಳೆನೇ ಆಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಒಂದು ಸಲ ನಿಮ್ಮ ಹೊಂಡ ತುಂಬಿತ್ತು ಅಂತಂದ್ರ ಅದ್ರೊಳಗೆ ಎಷ್ಟು ನೀರ್ ಇರಬಹುದು ಅಂತ ಹೇಳಿ ನಿಮ್ಮ ತಜ್ಞರ ಜೊತೆಗೆ ಏನಾದ್ರೂ ನೀವು ಚರ್ಚೆ ಮಾಡಿ ಕೇಳಿದಿರಿ? ಹ್ಞೂ ರೀ, ಅದು ಸದ್ಯನ ಹೊಂಡ ಅದಲ್ರಿ, ಈಗ ಹೇಳಿದ್ನಲ್ರಿ ಸದ್ಯ ಅದು ಎಕರೆ ನೀರು ಉಣ್ತದ ನೋಡ್ರಿ ಹೊಂಡಿನೊಳಗೆ. ಅದು ಎಷ್ಟಿರ್ತೋ ಅದು ಮಾಪಂಕರಲ್ರಿ. ನಾವು ಹೊಲಕ್ಕೆ ಬಿಡುವಾಗ ಮಾತ್ರ 12 ಎಕರೆ 2 ಸಲ ಉಣಿಸೋ ನೋಡಿ ಅದನ್ನ. ಅಂದ್ರೆ ಬೆಳೆಗಳಿಗೆ ಅನುಕೂಲ ಆಗುತ್ತದೆ ಅಂತ ಬೆಳೆ ಬೆಳವಣಿಗೆ? ಹೌದ್ರಿ ಸರ್. ಮತ್ತೆ ಈಗ ಎಲ್ಲ ಬೆಳೆ ನಾಶ ಆಗುವಂತ ವಿಚಾರದಾಗ ಈಗ ನಾವು 6 ವರ್ಷ ಆಯ್ತು ನಾವು ಯಾವ ನಿಂಬೆ ಗಿಡಕ್ಕೂ ನೀರು ಕೊಂಡಾಕ್ಲಿ. ಮತ್ತೆ ಕೊಂಡಾಕಿದ್ರು ಆ ನೀರು ಈ ಇದು ಹೆಂಗ್ರಿ ಇದ್ರು, ಇದು ಈ ನೀರಿನೊಳಗೆ ಇದು ಹೆಚ್ಚಿರ್ತದ್ರಿ ತಾಕತ್ತ. ಈ ನಮ್ ಬೋರಿನ ನೀರಿನಕ್ಕಿಂತ ಇದನ್ನ ಬಂದ್ ಹರಿದು ಬಂದಿರ್ತಲ್ರಿ, ಆ ನೀರಿನಾಗ ಬಹಳ ಹೆಚ್ಚು ತಾಕತ್ ಇರ್ತದ್ರಿ. ಈಗ ಅದು ಹೊಂಡ ತುಂಬಿ ನಂದು 1 ಎಕರೆ ಒತ್ತಟ್ ನೀರು ನಿಂತು ಬಿಡ್ತಾರೆ. ಅದು ಒಮ್ಮೆ ನೀರು ನಿಂತಂದ್ರೆ ಅವನ್ ಬೆಳಿ ಕಡಿಗೆ ಆಗಿಬಿಡ್ತಾರೆ ಅದು. ಈಗ ಹೊಂಡ ತುಂಬಿಂದ ಆ ಹರಿದು ಹೋಗಿ ನೀರು ಮತ್ತ ಒಡ್ಡಿಗೆ ಹೋಗ್ತದ್ರಿ, ಒಡ್ಡಿಗೆ 1 ಎಕರೆ ನಿಂತು ಬಿಡ್ತಾರೆ ನೀರು. ಅದು ಒಂದ್ ನೀರು ತುಂಬತಂದ್ರೆ ಒಂದದು ಹೊರಗಿನ ನೀರ ಒಳಗೆ ಬಿಡಬಾರ್ದಂತ ಆತಾರಲ್ಲಿ, ಆದ್ರೆ ಹೊರಗಿನ ನೀರು ಒಳಗೆ ಬಿಟ್ಕೋಬೇಕು. ಹೆಂಗ್ ಬಿಟ್ಕೋಬೇಕು? ಮೊದಲಿನ ನೀರು ಫಸ್ಟ್ ನೀರ ಒಳಗೆ ಬಿಟ್ಕೋಬೇಕ್ರಿ. ಉಳಿದ ನೀರ ಬಹಳ ಹೆಚ್ಚಾದ್ರೂ ಹರಿದು ಹೊರಗೆ ಹೋಗ್ಬಿಡ್ತದ. ನಮ್ಗೆ ಎಷ್ಟು ಬೇಕು ಅಟ್ಟು ಬಿಟ್ಟುಕೊಂಡು ಅದು ವಾಟರ್ ಸೆಟ್ ಬೆಳೆ ಮಾಡ್ಕೊಂಡ್ಬಿಡ್ತೀವ್ರಿ. ಅದು ಈ ಸದ್ 10 ಎಕರೆ ನೀರು ನಿಂತಿರ್ತಲ್ರಿ, ಅದ್ ನೀರು ಸರ್ದು ಅದೇ ಬೆಳೆ ಮಾಡ್ಕೊಳಕತ್ತದ್ರಿ. ಮತ್ತೆ ಹೋಗ್ತದ್ರಿ ಅದಕ್ಕೆ ಒಂದು ತುಂಬಿತ್ತಪ್ಪ ಅಂದ್ರೆ ಅದನ್ನ ಒತ್ತರ ಕಡೆ ನೀರು ಬಿಟ್ಟು ಬಿಡಿದ್ರೆ, ಅದನ್ನ ಸಾಂಡ್ಲೆ ಹಿಂಗೆ ಸಾಂಡ್ಲೆ ನೀರು ಬಿಟ್ಟು ಅದನ್ನ ಉಪಯೋಗ ಮಾಡ್ಕೋತಾರೆ. ಕಣ್ಣೀವ್ರ, ನೀವು ಒಂದು ಮಾತನ್ನು ಬಹಳ ಚಲೋ ಹೇಳಿದ್ರಿ. ಮಳೆ ನೀರೇನದ ಬಹಳ ಒಳ್ಳೆ ಕಸು ಇರುವಂತ ನೀರು ಅಂತ ಹೇಳಿದ್ರಿ. ಈಗ ಈ ವ್ಯತ್ಯಾಸ ನೀವು ಗಮನಿಸಿರಿ, ಯಾವಾಗ ನೀವು ಮಳೆ ನೀರನ್ನು ಉಪಯೋಗ ಮಾಡಿ ಬೆಳೆ ಬೆಳೆದಿರಿ ಅವುಗಳ ಆರೋಗ್ಯ ಹೆಂಗಿರ್ತದ? ಬೋರ್ ನೀರು ಉಪಯೋಗ ಮಾಡಿ ಬೆಳೆದಂತ ಬೆಳೆಗೆ ಆರೋಗ್ಯ ಬಿಟ್ಟು ಬೆಳೆ ಬೇರೆನೇ ರೀ. ಈಗ ನೀರೇನು ನಿಂತಿರ್ತಲ್ರಿ, ಅದ್ರೊಳಗೆ ನೀವು ಹೆಸರು ಹಾಕ್ರಿ ಯಾವುದೇ ಬೆಳೆ ಹಾಕ್ರಿ ಹಚ್ಚಿರ್ತದ್ರಿ. ಮತ್ತು ಅದು ಮಣ್ಣು ಬಂದಿತ್ತಿರ್ತಲ್ರಿ ಕೆನಿಗಟ್ಲೆ, ಆ ಮಣ್ಣಿನ ತಾಕತ್ರಿ. ಗೊಬ್ಬರ ಹಾಕೋದ್ಬೇಕಲ್ಲ ರೈತರ ಒಡ್ಡ ನೀರಿಂದ ಒಡ್ಡಿ. ಈಗ ಆ ನೀರು ಎಲ್ಲಿ ಹರಿದು ಬರ್ತಲ್ಲ ಆ ನೀರು ರೈತರು ಅಡ್ಡ ಕಟ್ಕೊಂಡು ಹೊಲದಾಗ ಒಯ್ದು ಭಾಳ ಒಳ್ಳೇದ್ರಿ. ಯಾಕಂದ್ರೆ ಆ ದೂರಿನ ಮಣ್ಣ ಕುರಿ ಹಿಕ್ಕಿ ಎಲ್ಲ ಸುಡುಗಾಡ ಎಲ್ಲ ಬಂದು ರೈತಗ ಅದು ಭೂಮಿಗೆ ಜೀವಾಮೃತ ರೀ ಅದು. ಹಿಂಗಾಗಿ ನಮ್ಗಳು ಒಮ್ಮೆ ಕೈ ಕೊಟ್ರು ಇದು ಹರಿದು ಬರೋ ನೀರಿನಿಂದ. ಇದರಿಂದ ನಾವೆಲ್ಲ ಮತ್ತೆ ಇವರು ಸಾಹೇಬ್ರು ಬಂದಿದ್ರೆ ನಾವು ಮೆಣಸು ಬೆಳೆದೇವ್ರಿ, ಅದು 3 ನೀರು ಕೊಟ್ಟಿದ್ದೇವ್ರಿ. ಮತ್ತು ಆ ಜರ್ಕರ್ತ ಹೊಂಡ ತುಂಬಿರ್ಲಿಕ್ಕಂದ್ರಿ ಆ ಬಿತ್ತಿದ ಉಳ್ಳಾಗಡ್ಡಿ ಹಾಳಾಗಿ ಹೋಗಿಬಿಡ್ತಿದ್ರಿ. ಅವಾಗ ಆವಾಗ ಒಂದು 400 ರೂಪಾಯಿ ಇಟ್ಟು ಉಳ್ಳಾಗಡ್ಡಿ ತೊಕೊಂಡೇರಿ ನಾನು ಹೊಂಡಿನ ಮೇಲೆ. ಮತ್ತು ಮೆಣಸು ಗಿಡನೂ ಚಲೋ ಆಯ್ತು ರೀ. ಈಗ ಅದರಿಂದ ಹೊಂಡಾಗಿಂದ ನಮಗೆ ಬೇಸಿಗೆ ರೀ ಸಾಹೇಬ್ರು. ಈ ಹೊಂಡ ತೊಗೋಬೇಕು ಬಿದ್ರಿ ಸರ್ ಏನಂದ್ರು, ಇಲ್ಲ ಕಣ್ಣಿ ಹೊಂಡ ಮಾಡ್ಕೋ ಹೊಂಡ ಬಂದವ ಅಂದ್ರು. ಬ್ಯಾಡ್ರಿ ಹೊಲ ಭಾಳ ಬೀಳ್ತದ ಬ್ಯಾಡ ಬ್ಯಾಂಡ ಅಂದೆ ನಾನು. ಅನುಕೂಲ ಆಯ್ತ್ರಿ, ಅನುಕೂಲ ಆಗಿಂದ ಮತ್ತೆ ನಮ್ಮ ಊರಿಗೆ ಒಂದು 50 ಹೊಂಡ ಮಾಡ್ತೇವೆ ನಾನು. ನಾನೇ ಹೋಗಿ ರೈತರ ಮುಖಾಂತರ ರೈತರಿಗೆ ಗೊತ್ತಿದ್ದಿಲ್ಲ ನೋಡ್ರಿ, ಅವ್ರ ತೋಟಕ್ಕೆ ಹೋಗಿ ನನಗೇನು ಪಗರ್ಲಪ್ಪ ಹಂಗಿಲ್ಲ, ಸುಮ್ಮ ಸಾಬ್ರಿಗೆ ಬಂದ್ರಲ್ಲ ಹಿಂಗೆ ಬಂದು ಬಿಡೋದು. ಅಲ್ಲಿಂದ ಹೋಗೋಣ ರೈತ ಏನವ, ಏ ಬ್ಯಾಡ್ರಪ್ಪ ಕಂಡಾಟ ನಮ್ಮ ಹೊಲ ಬತ್ತನ ಮೊಲ ತೋಸು. ಇಲ್ಲ ನಾವು ಹೋದ್ರೆ ಗಳಿಕೆ ತೊಗೊಂಡಿನಿ ನೀವು ಮಾಡಿರ್ತೇಳಿ. ಮತ್ತೆ ಆಯರಿ ಆಯರಿ ತಾಂಡ ಹಿಂಗೆ ಅಂಕ್ಲಿತನ ನಮ್ಮ ಹೊಂಡಗಳು ಆದವು ರೀ. ಅಲ್ಲಿ ಪರಸನ್ ಬೆಟ್ಟತನ ಆದವು ರೀ. ಆ ವರ್ಷ ಒಂದು ನಮ್ಮದು ಒಂದು ಹೊಂಡಕ್ಕೆ ಒಂದು 30-35 ಸಾವಿರ ಬರ್ತಾರೆ ಹೊಡ್ಲಿಕ್ಕೆ ರೀ. 30-35 ಸಾವಿರ ರೂಪಾಯಿ ಹೊಂಡಕ್ಕೆ ಬರ್ತದ್ರಿ. ಮತ್ತು ಮಿಷನ್ಕ್ಕೆ ತುಂಬೇಕ್ರಿ ಅದು. ಮಿಷನ್ಕ್ಕೆ ಒಂದು 10 ಸಾವಿರ. ಮತ್ತು ಹಿಂಗೆ ಪೈಪಿ ಗೌರ್ಮೆಂಟ್ನೂ 60 ಸಾವಿರ ತನಕ ಅದು ದುಡ್ಡು ಹಾಕ್ತಾರೆ ನಮ್ಮ ಅಕೌಂಟ್ಗೆ. ಅದು ನಮಗೇನಿಲ್ಲರಿ, ಅದು ಹೊಡೆದಕ್ಕೂ ನಮಗೇನ ದುಡ್ಡು ಒಂದು ಹೆಚ್ಚಿಗೆ ಬರ್ತದ್ರಿ. ಮತ್ತು ಪಿಂಕ್ಲೇರ್ ಕೊಡ್ತಾರೆ. ಮತ್ತು ಈ ಕಾಗದ ಕೊಡ್ತಾರಲ್ರಿ, ಅದು ಎದುರು ಆಗಿಕೊಳ್ಳೋದು ಭಾಳ ಅನುಕೂಲ ರೈತರಿಗೆ. ಅದು ಒಂದು ಸಲ ನೀವು ಅದರೊಳಗೆ ಬಂಡವಾಳ ಹಾಕಿದ್ದು, ಅದ್ರದ್ದು ಉಪಯೋಗ ತಗೊಳ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಸಹಿತ ಅದನ್ನು ತಗೊಳ್ತೀರಿ ನೀವು? ಇನ್ನೂ ತಗೋತೀರಿ ಸರ್ ಅಣ್ಣ, ಇನ್ನೂ ಆದರೂ ಅದಕ್ಕೆ ನಮಗೆ ಅನುಕೂಲ ಆಗಿದೆ ಅದ್ರದ್ದು. ಈಗ ಒಂದು ವೇಳೆ ಹೊಂಡ ಇದ್ದಿದ್ದಿಲ್ಲ ನಮ್ಮ ಕಡೆ, ಅವಾಗ ನಿಮ್ದು ಆದಾಯ ಏನಿರ್ತಿತ್ತು? ಏನು ಇರ್ತಿಲ್ಲ ಸರ್ ನಮ್ಮ ಆದಾಯ, ನಾವು ಕೊಂಡ ನೀರು ಹಾಕ್ತಿದ್ದೇವೆ, ಏನು ಇರ್ತಿಲ್ಲ ನಮ್ಮ ಆದಾಯ. ಈಗ ಈ ಸದ್ದು ನಮ್ಮ ನಿಂಬೆ ಗಿಡ ಹೋಗಿಬಿಡ್ತಿದ್ದು, ಈಗ ಯಾವ ಬಿಟ್ಟು ಅವು ಬಂದು ನಿಂತ ಬಳಿಕ ಡ್ರಿಪ್ಲೆ ಬಿಟ್ಟು ಒಂದೊಂದು ಬದುಕಿಸ್ಕೊಂಡೇವ್ರ ನಾವು. ಈಗ ಇವೆಲ್ಲ ಬ್ಯಾಸಗಿದಿಂದಾಗ ಇಲ್ಲಿಕಂದ್ರೆ ಅದು ಸಿರಿಗಂಧ ಒಣಗಿ ಹೋಗ್ತಾರೆ ಬ್ಯಾಸಿನ ನೀರು ಕುಡ್ಲಿಕ್ಕಂದ್ರೆ. ಒಂದು ನೀರು ಮತ್ತು ಅಕಲಿಕ ತುಂಬಿ ಇರ್ತಾರೆ ಹೊಂಡ, ಆ ಹೊಂಡ ಅಕಲಿಕ ತುಂಬ್ತದ ಮತ್ತು ಸಣ್ಣಗೆ ನೀರು ಇದ್ರೂ ಹೊಂಡಕ್ಕೆ ಬಿಡ್ಬೋದು ಅದನ್ನು. ನಮಗೆ ಯಾವಾಗ ಎಂಡದಿಂದ ಅಂದ್ರೆ ಸಾಕಷ್ಟು ಕೃಷಿ ಹೊಂಡ ನಿಮ್ಮ ಕೃಷಿ ಜೀವನವನ್ನು ಬದಲಾವಣೆ ಮಾಡಿದೆ, ಅದರಿಂದ ಬೇರೆಯವರಿಗೂ ಸಹಿತ ನೀವು ಹೇಳಿ ಸುಮಾರು 50 ಹೊಂಡಗಳನ್ನು ಮಾಡಿಸಿದ್ದೀರಿ, ಮತ್ತೆ ಇನ್ನಷ್ಟು ರೈತರು ತಯಾರಾಗಿದ್ದಾರೆ ಹೆಂಗೆ ಇತ್ತೀಚಿನ ದಿವಸಗಳಲ್ಲಿ ಮಾಡಬೇಕಿತ್ತ? ಈಗ ನಮಗೆ ಅದರ ಅನುಭವ ಆಗಿದೆ, ಈ ಕೃಷಿ ಹೊಂಡ ಮಾಡಿದ್ರೆ ನಮಗೆ ಇಷ್ಟೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ತಗೊಂಡಾರ್ರಿ. ಮತ್ತೆ ಈಗ ಗೌರ್ಮೆಂಟ್ ಕೊಡಲಿಲ್ಲ, ಈಗ ನಮ್ಮ ಹೊಂಡಗಳು ನೋಡಿ ಎಷ್ಟೋ ಸಾವಿರ ರೈತರು ಮಾಡ್ಕೊಂಡಾರ್ರಿ. ಈಗ ಮಾಡ್ಕೊಂಡು ಅದರ ಅನುಭವ ಉಳ್ಳಾಯ್ತಾರ್ರಿ. ಮತ್ತೆ ಈಗ ಎಷ್ಟೋ ಮಂದಿ ಸ್ವಂತ ಮಾಡ್ಕೊಂಡಾರ ರೈತರು. ಮತ್ತೆ ಈಗ ಗೌರ್ಮೆಂಟ್ ಕೊಡ್ಲಿಕ್ಕಂದ್ರೆ ಬಿಡ್ಲಾಕೆ ಬರಲಿಲ್ಲ ರೀ ನೀರು. 1,000 ಫುಟ್ ಹೋಗಿದ್ರೆ ರೈತ ಬದುಕೋದು ಹೆಂಗೆ ಹೇಳ್ರಿ? ಈಗ ಈಗ 1,000 ನಿಂತೀವ್ರಿ ನಾವು, ಮೊದಲೆಲ್ಲ ಮಟ್ಟಿ ಹೊಡೆದವ್ರು ನಾವು, ಈಗ 1,000 ಫುಟ್ ಬೋರ್ ಆಗ್ಯಾವ್ರು, ಏನು ಮಾಡೋದು? ಮತ್ತೆ ಈಗ ಹಂಗೆ ಮತ್ತೆ ಇದು ಈಗ ಏನದ, ಈ ಮ್ಯಾಲಿಂದ ನೀರು ಹಿಡಿದು ಸ್ವಲ್ಪ ನಮಗೀಗ 5 ವರ್ಷನಾಗ ಬೇಸ್ ಐತೆ ರೀ. ಈಗ ಭೂಮಿಯಾಗ ತಳ ನೋಡಿದ್ರೆ ನಮಗೆ ಆಗಲಿಲ್ಲ, ಅದು ಮ್ಯಾಲಿಂದ ನೋಡಿದೇವೆ. ಒಂದು ಸ್ವಲ್ಪ ಹೇಳ್ತೀರಿ ನಮಗೆ, ಎಷ್ಟು ಶ್ರೀಗಂಧ ಬೆಳೆ ಗಿಡಗಳದಾವ, ಯಾಕೆ ಶ್ರೀಗಂಧ ಬೆಳೀತಾ ಇದ್ದೀರಿ, ಏನೇನು ಮಾಡಿದ್ರಿ? ಹಿಂಗಾಗಿ ನಾವು ಅದನ್ನ ಹಂಚಿ ಸುಮ್ಮ ಕೂತಿದ್ದೆವು. ಮತ್ತು ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮಲ್ಲಿ ಬರ್ಲಕತ್ತಿದ್ರಿ ಸ್ವಲ್ಪ ಅವರು ಅಂತಂದ್ರು. ಏನು ಮಾಡಿದ್ರಿ ಸಾಹೇಬ್ರ? ಮತ್ತು ಕಡ್ಕೊಂಡು ಆದ್ರೆ ಹಿಡಿತಾರ, ಕಡ್ದವ್ರು ಹಿಡಿತಾರೆ, ಏನು ಮಾಡೋದು? ಮಗನಿಗೆ ಒಂದು 3 ಅಂಕಡೆ ಮನೆ ಹಾಕಿ ಕೊಟ್ಟೇನ್ರಿ ಅದ್ರ ಕಡ್ದಂದೆ. ಏ ಹಂಗೆ ಮಾಡ್ಲಕ್ಕೆ ಹೋಗಬೇಡ, ಒಂದು ನಾವೊಂದು ನಿನಗೆ ಐಡಿಯಾ ಹೇಳ್ತೀನಿ, ಒಂದು ಇದು ಬರೆದು ಕೊಡ್ತೀನಿ, 30 ಗಿಡ ಉಳ್ದವ, ಒಂದು ಮಾಡಿಸ್ರಿ ಸಾಹೇಬ್ರ ಅಂದೆ. ಯಾಕಾಗಲ್ದಾಗ ಅಂತೇಳಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮನ್ನು ಅಲ್ಲಿ ಆಫೀಸಿಗೆ ಕರೆದ್ರು. ಇಲ್ಲ, ಅದು ಅವ್ರು ಎಲ್ಲಿ ಬರೆದ್ರು ಕೊಟ್ರೆ ಅವ್ರ ಚೀಟಿ ತೊಗೊಳೋಣ ಹೋಗವ. ಹೋಗಿ ಅದರಿಂದ ಒಂದು 6 ತಿಂಗಳು ತಿರುಗಾಡಿದ್ರಿ. 6 ತಿಂಗಳು ತಿರುಗಾಡಿದ್ರಾಗೆ ಗೌರ್ಮೆಂಟ್ದವರು ಅವರು ನಮಗೆಲ್ಲ DC ಅವರೇ ಲೈಸೆನ್ಸ್ ಕೊಟ್ಟರಿ. ಲೈಸೆನ್ಸ್ ಅನುಕೂಲ ಆಯ್ತು ರೀ, ಅನುಕೂಲ ಆಗಿ ಅದ್ರ ರೊಕ್ಕ ಉಂಡೆ ರೀ, ಒಂದು 2 ಲಕ್ಷ ರೂಪಾಯಿ ಎಲ್ಲ ಸಾಹೇಬರು ಅಲ್ಲ ಅದಕ್ಕೆ ಹೆಲ್ಪ್ ಆದ್ರೆ ನಮಗೆ ಪಟ್ಟಣ ಶೆಟ್ಟಿ ಸರ್. ಅದು ಸೇಹಿ ತೊಗೊಂಡು ವಿಟ್ಟೆ ಬಿಡಬಾರ್ದು ಅಂತೇಳಿ 2,000 ಬಡ್ಡಿ ಮಾಡೇನ್ರಿ ಈಗ ಈ ಸದ್ರಿ. ಅದಕ್ಕೆ 2,000 ಬಡ್ಡಿ ಮಾಡಿದ್ರು ಈಗ ಕುಂಟಿಸಿಂದ ಧಾಮ ಅದಾವ್ರಿ ಈಗ. ಮತ್ತು ಅವು ಗೌರ್ಮೆಂಟು ಏನಂದ ರೀ, ಅದಕ್ಕೆ 1 ಲಕ್ಷ ತನ ಒಂದು ನಾವು ಏನು ಮಾಡೇವ್ರಿ ಈಗ, ನಮ್ಮ ಭದ್ರತೆ ಒಳಗೆ ನಾವು ನಾಯಿಗಳು ಚಲೋ ಸಾಕ್ಯಾವ್ರಿ, ಮತ್ತು ಅದರ ಸುತ್ತ ಬಿದಿರು ಕೊಟ್ಟೇನ್ರಿ, ಮತ್ತು ಲೈನು ಅಳವಡಿಸಿ ನಮ್ಮ ಭದ್ರತೆ ನಡೆದಿದ್ರಿ. ಈಗ ಏನು ಗೌರ್ಮೆಂಟ್ ಅವ್ರು ಏನು ಕೊಡಿದ್ರೆ ಅವ್ರಿಗೆ ಗೊತ್ತ್ರಿ ಆಗ್ಬೋದ್ರಿ. ಅದಕ್ಕೆ ಈಗ ಅದಕ್ಕೆ ನೀವು ಮಾಡಿದಂತ ಖರ್ಚು ಎಷ್ಟು? ಈಗ ಒಂದು ಸಸಿ ನೆಡಬೇಕಾಯ್ತಪ್ಪ ಅಂತಂದ್ರೆ ಎಷ್ಟು ವರ್ಷಕ್ಕೆ ಅದು ಮಾರಾಟಕ್ಕೆ ಹೋಗ್ತದೆ? ಅದು ನೋಡ್ರಿ ಸಾಹೇಬ್ರ, ಈಗ ಅದ್ರ ಖರ್ಚು ಪರ್ಸ ಏನಿಲ್ಲರಿ, ಈಗ ಗೋರ್ ಖರ್ಚು ಏನು ಸಂಘಟಿರಂಗಿಲ್ಲರಿ. ಹೆಚ್ಚಿಂದ ಅದಕ್ಕೆ ಒಂದು 3 ತಿಂಗಳ ನೀರು ಹಾಕಿದ್ರೆ ಒಂದೊಂದು ಕಡೆಗೆ ಆಯ್ತು ರೀ. ಅದು ವರ್ಷದಾಗ 3 ತಿಂಗಳು ಇರ್ತೈತೆ ರೀ, ಅದು ಮುಂದೆ 10 ವರ್ಷ ನೀರು. ಆದರೂ ಇಂಥ ಬೆಳೆಗಳು ಮಾಡ್ಕೋತ ಹೋಗಿದ್ದರಿಂದ ನಮಗೆ ಶ್ರೀಗಂಧ ಬೇಸನಿಸಿದ್ರಿ ರೀ. ಈಗ ನೋಡ್ರಿ ನಮ್ಮ ಬೇಸಿನ ದಮ್ಮ ಅದಾವ ನೋಡ್ರಿ, ಈಗ ಇಟ್ಟಾಗ ಪಿಂಡ್ ಆಗ್ಯಾವ ನಮ್ಮ, ಈಗ ಕುಂಟೇಸಿನ ದಮ್ ಆಗ್ಯಾವ ರೀ. ಮತ್ತು ಈಗ ರೈತರು ನೀರಿಲ್ಲ ರೈತರಿಗೆ ಅದು ಅನುಕೂಲ ರೀ. ಅದು ಈಗ ನೀರು ಬೇಕಪ್ಪ ಅಂದ್ರೆ ಈಗೇನು ಗೌರ್ಮೆಂಟ ಮತ್ತು ಅದಕ್ಕೆ ದುಡ್ಡು ಕೊಡ್ತದೆ ರೀ. ಹ್ಯಾಂಗೆ ಕೊಡ್ತದೆ? ವರ್ಷಕ್ಕೆ ಒಂದು ಗಿಡಕ್ಕೆ 60 ರೂಪಾಯಿ ಹಾಕ್ತಾರೆ, 3 ವರ್ಷ ಕೊಡ್ತಾರೆ ರೀ ನಮಗೆ. ಅದಕ್ಕೆ 3 ವರ್ಷ ಆ ಬಡ್ಡಿಗೆ 3 ಎಕರೆ ಜಮೀನು ಹೋಗ್ಯಾರ ನಂದು. 3 ಎಕರೆ ಜಮೀನು ಹೋಗ್ಯಾದ ನನಗೆ ಮೊನ್ನೆ 1 ಲಕ್ಷ ರೂಪಾಯಿ ಬತ್ತರಿ ಅದ್ರದ್ದು. ಈಗ ರೀ ಮೊದಲ 60,000 ರೂಪಾಯಿ ಕೊಟ್ಟಿದ್ರಿ, ಮೊನ್ನೆ 1 ಲಕ್ಷ ರೂಪಾಯಿ ಹಾಕ್ಯಾರ್ರಿ, ಮತ್ತು ಇನ್ನೂ 1 ವರ್ಷ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೂ ರೈತರಿಗೆ ಅದು ಮಾಡೋದು ಭಾಳ ಅನುಕೂಲ ನೋಡ್ರಿ, ಯಾಕಂದ್ರೆ ಗೌರ್ಮೆಂಟ್ ತಾಬ್ಲಿರ್ತಾರೆ, ನಮ್ದು ಏನು ಜಬ್ದಿರಲ್ರಿ. ಈ ಸದ್ದು ನಮ್ಮಲ್ಲಿ ನೋಡ್ರಿ, ತಿಂಗಳಿಗೆ ಒಮ್ಮೆ ಬಂದು ಸಿಬ್ಬಂದಿ 5 ಹೋತನ ಇಬ್ಬರು ಅವರು ಬಂದು ಗೌರ್ಮೆಂಟ್ ಇದ್ರು ಅರಣ್ಯ ಇಲಾಖೆಯವರು ಬರ್ತಾರೆ, ಬಂದು ಅದು ನೋಡ್ಕೊಂಡು ಅವ್ರು ಕಾಯ್ದ್ರು. ನಾವು ರೈತರು ಭದ್ರವಾಗಿರ್ಬೇಕು ರೀ, ಅವ್ರು ಕಾಯ್ತಾರೆ ಅಂತೇಳಿ ಅವ್ರ ಮೇಲೆ ಬಿಡ್ಲಕ್ಕೂ ಬರಂಗಿಲ್ಲ ರೀ. ನಾವು ಹ್ಯಾಂಗೆ ಒಂದು ಇದ್ರ ಮೇಲೆ ಇರಬೇಕು ಹಾಕ್ಬೇಕಾದ್ರೆ ಯಾವ ಬೆಳಿಗ್ಗೆ ಕೋಟಿಗಟ್ಟಲೆ ಆಗಂಗಿಲ್ಲ ರೀ. ಈ ಸದ್ಯ ಏನಿದೆ ಸಿರಿಗಂಧ ಹತ್ತಿದ್ರೆ ನಾವು ಕೋಟಿಗಳಿಗೆ ಎಣಿಸ್ತಾನೆ ರೊಕ್ಕ ರೀ. ಈಗ ಇಲಾಖೆಯ ಸೌಲಭ್ಯ ಏನು ಬರ್ತದಲ್ಲ, ಅದು ದುಡ್ಡು ಇರ್ಬೋದು ಅಥವಾ ಇಂಥದ್ದು ಬೇರೆ. ಸದ್ಯನು ಮೋದಿ ದುಡ್ಡು ಇಸೇಜಿ ಪ್ಯಾಕೇಜ್ ಅಂತ ಬಿಡ್ತಾನೆ ರೀ. ಇಸೇಜಿ ಪ್ಯಾಕೇಜ್ ಅಂದ್ರೆ ಹೆಂಗ್ ರೀ, ರೊಕ್ಕ ಒಮ್ಮೆ ಕುಂದರ್ಚಿ ಉಣಿಸ್ಬೋದು ಅದು. ಹಂಗಾಗಿ ನಮಗೆ ರೊಕ್ಕ ಭಾಳ ಇದ್ದಂದ್ರೆ ಒಂದು ಗಿಡಕ್ಕೆ 100 ರೂಪಾಯಿ ಬಿಡ್ತಾರೆ, ರೊಕ್ಕ ಕಮ್ಮಿ ಇದ್ದು 1 ವರ್ಷ ತಿಂದಿನ್ರಿ. ಆದ್ರೆ ಈ ವರ್ಷ ಏನು ಅರಣ್ಯ ಇಲಾಖೆ ರೊಕ್ಕ ಇಲ್ಲ ನಮ್ಗೆ ಬಂದಿಲ್ಲ. 1 ವರ್ಷ ಮೋದಿ ಹಾಕಿದ್ರೆ ನಮಗೆ ನಮ್ಮ ಅಕೌಂಟ್ಗೆ ಸೀದಾ ರೊಕ್ಕ ಬಂದ್ಬಿಡ್ತಾವ. ಆದ್ರೆ ಸಿರಿಗಂಧ ಹಚ್ಚಿ ರೈತಿಗೆ ಯಾವತ್ತೂ ರೊಕ್ಕ ನೋಡ್ರಿ. ಈಗ ಎಷ್ಟು ವರ್ಷ ಅದನ್ನು ಬೆಳೆಸಬೇಕು ಅಂತ ಹೇಳಿ ಹೇಳ್ಯಾರ? ಅದು ನನ್ನ ಅಂದಾಜಕ್ರಿ, ನಾವು ಮೊನ್ನೆ ಮೊದಲು ಕಳಿಸಿದ್ದು 10 ವರ್ಷದ ಗಿಡ ಇದ್ದು ರೀ. ಈಗ ಇವು ನಾನು ಹಚ್ಚಿ 4 ವರ್ಷ ಆಗ್ಬೋದು ರೀ, ಇನ್ನೊಂದು 4-5 ವರ್ಷನಾಗ ಕಳಿಸ್ಬೇಕು ಅನ್ನೋ ಅಂದಾಜನಾಗ ಅದೀನಿ ರೀ. ಇವು ಅಂದ್ರೆ 10 ವರ್ಷ ಹೋಗ್ರಿ. ಈಗ ಎತ್ತರಿಕೆ ಅಂದ್ರೆ ಏನ್ರಿ, ಈ ಸದ್ದು ನಾವು ಮಕ್ಕಳು ಹಡ್ದೇವಪ್ಪ ಅಂತ ತಿಳ್ಕೊರಿ. ಮಕ್ಕಳು ಹಡ್ದಿಂದ ನಾವು ಸುಮ್ಮ ಹಂಗೆ ಬಿಡ್ತೇವೆ? ಹ್ಯಾಂಗ ಅವ್ರಿಗೆ ಜಾಪಾನ್ ಮಾಡಿ ಲಗ್ನ ಮಾಡಿ ತಾಳಿ ಕಟ್ಟಿ ಕೊಡ್ತೇವೆ? ಹಂಗೂ ಇದ್ರದ ಕೆಲಸ ರೀ. ಈಗ ಸಿರಿಗಂಧ ಹಚ್ಚಿ ರೈತರನ್ನ ಹೊಡಿತಾರ ಹೊಡಿತಾರ ಮತ್ತೆ ನಾವು ಮಕ್ಕಳ ಹಡ್ಲಾರಿ ಬಿಡ್ತಾರೆ, ಇದುರ್ತಾರ್ರಿ, ಮಕ್ಳು ಬೇಕೇ ಇಲ್ಲ. ಹಂಗಿದು ಶ್ರೀಗಂಧ ಮಕ್ಕಳಿದ್ದಂಗ. ಈಗ ಹೆಣ್ಮಕ್ಳು ಹುಟ್ಟಪ್ಪ ಹುಟ್ಟಪ್ಪ ಓಡಿಸ್ಕೊಂಡು ಹೋಗ್ತಾರ ಅಂದ್ರೆ ಯಾಕೆ ಅವ್ರು ಓಡಿ ಹೋಗ್ರಿ, ನಾವು ಮದುವೆ ಮಾಡಿಕೊಟ್ರ ಅದು ರೈತನಲ್ಲಿ ಬೇಕ್ರಿ. ಅದಕ್ಕೆ ನಾವು ಈ ಶ್ರೀಗಂಧ ಹಚ್ಚೋಪ್ಪ ಅಂತಂದ್ರೆ ಅದ್ರ ಮೇಲೆ ನಮ್ಗೆ ಜವಾಬ್ದಾರಿ ಬೇಕು. ಇಲ್ಲ ಬಿಟ್ಟಿಗೆ ಹಿಂದೆ ಹೋಗಿ ನಿಮ್ಗೆ 25,000 ರೂಪಾಯಿ ಕೊಡ್ತೇವೆ ಒಂದು ಕಿಲೋಕ್ಕೆ ಅಂದರು, ನಾವು ಕೊಡಂಗಿಲ್ಲ ಅಂದಿರಿ. ಯಾಕಂದ್ರೆ ರೊಕ್ಕ ಕೊಡೋರು ಅಲ್ಲಲ್ಲ ಅವರು. ನಮ್ಮ ಜೀವನದಾಗ ಅದು ಸದ್ದ ಒಂದು ಬೆಳಕು ಮಾಡಿದ್ರೆ ನಮಗೆ ಸಾಯಿಬ್ರು ಇಲ್ಲಿಕಂದ್ರೆ ನೋಡ್ರಿ. ಈಗ ಅದು ಕಡ್ದು 3 ಅಂಕದ ಮನೆ ಹಾಕಿದ್ದೆ, ಮತ್ತು ಆ 3 ಅಂಕದ ಮನೆ ಪಾಡೋ ಏನು ಸದ್ದ ಅವು ಕಡ್ದು ಕಳಿಸ್ದೇವು 2,00,000 ಮೇಲೆ ಚಿಲ್ಲರ್ ಬತ್ತು ಮಾಡೋದು ಭಾಳ ಒಳ್ಳೇದು ನೋಡ್ರಿ. ಆದ್ರೆ ನಮಗೇನಂತಾರೆ ರೈತರು ಏನು ಹುಚ್ಚರಂಗ ಸರಿಗಂಧ ಮಾಡಿಟ್ಟ ಮಾಡಿಟ್ಟ ಅಂತಾರೆ. ನಾವು ಅದೇ ಒಂದು ಹುಚ್ಚಿನ ತಮ್ಮ ಬೆಳೆ ಯಾವುದೇ ಬೆಳೆ ಇದ್ರೂ ಕಾಯ್ಬೇಕಾಗ್ತದೆ. ಆದ್ರೆ ಈ ಶ್ರೀಗಂಧ ಬೆಳೆದುಕೊಳ್ಳಿ ಏನಾಗ್ತದೆ, ಸಾಮಾನ್ಯವಾಗಿ ಏನು ರೈತರಿಗೆ ಟೆನ್ಷನ್ ಇರುವುದಿಲ್ಲ, ಆ ಟೆನ್ಷನ್ ಶ್ರೀಗಂಧ ಬೆಳೆದ್ರೆ ಶುರು ಆಗ್ತದೆ, ಅದಕ್ಕೆ ಬೇಡ ಅಂತಾರೆ. ಮತ್ತೆ ಉಳಿದವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ಉಳಿದವ್ರು ಏನು ಹೇಳ್ತಾರೆ, ಈಗ ಮಾಡಿದ್ರೆ ಚಲೋ ತೋ ಬರತ್ತಾರ, ಮಾಡ್ಲಿಕ್ಕೆ ಚಲೋ ತೋ ಬರತ್ತಾರ. ನಮ್ಮ ಅನಿಸಿಕೆ ಏನು, ರೈತ ಶ್ರೀಗಂಧ ಮಾಡ್ಬೇಕು. ಯಾಕಂದ್ರೆ ಗೌರ್ಮೆಂಟ್ ತಾಬಿಲಿ ಇದ್ದಂಗವ. ಈ ಸದ್ದ ನಿಮಗೆ ಸಾಧ್ಯತೆಗಳು ಅದಾವ ಅಂತೀರಿ? ಎಲ್ಲರೂ ಮಾಡ್ಬೋದು ರೀ, ಎಲ್ಲರೂ ಮಾಡುವಂಥದ್ದು. ಈ ಸದ್ದ ಸಾದಾ ಮನುಷ್ಯಾಗ ಬಂದಕ ಪಿಸ್ತಲ ಕೊಡ್ತಾರೆ. ಮತ್ತು ಈಗ ಕಾಲ ಅಂತರ ತಮ್ಮ ಮನೆಗಳ್ದಾಗ ಇವೆಲ್ಲ ಉಳಿತಾವ. ಈಗ ಹ್ಯಾಂಗೆ ಕೊಡ್ಲಿ ಬೆಡಿಗೆ ಓಡಾಡ್ತಾವ, ಅವ್ರ ಮನೆಗೆ ಈ ಓಡಾಡ್ಬೇಕಾತಾವ. ಆದ್ರೆ ರೈತನು ಹಂಗೆ ಇರಬೇಕು. ಅದು ಎದಕ್ಕೆ ಹೊಡೆದು, ಅದಕ್ಕೆಲ್ಲ ಗೋಳಿ ಅಂತ ಒಯ್ದು ಹೊಳೆಯವ್ರು ಕೊಡ್ಬೇಕು ರೀ. ಯಾಕಂದ್ರೆ ಮೊನ್ನೆ ನಮ್ಮಲ್ಲಿ ಸಾಹೇಬ್ರು ಒಂದೆಲ್ಲ ಡಿಸ್ಕೌಂಟ್ಸ್ ಮಾಡಿವ್ಯಾರಿ, ಅದಕ್ಕೆ ನಾಳೆ ನಾವು ಇದು ಮಾಡ್ಬೇಕಂತ ಮಾಡೇವ್ರಿ. ಏನು ಆದರೂ ಮಾಡೋದು ಒಳ್ಳೇದು ನೋಡ್ರಿ. ಯಾರು ಶ್ರೀಗಂಧ ಮಾಡ್ತಾರೆ ಅವ್ನು ಕೋಟಿ ಎಣಿಸೋದು ಗಟ್ಟಿ ರೀ. ಇವೆಲ್ಲ ಹಂಗಿಲ್ಲ. ಮತ್ತು ಇವು ದ್ರಾಕ್ಷಿ ದಾಳಂಬರಿಗೆ ಕಂಡಬಿಟ್ಟು ನೀರು ಬೇಕು ಅವಕ್ಕೆ, ಹೌದಲ್ರಿ? ನೀರು ಬೇಕು, ಖರ್ಚು ಬೇಕು. ಇದೇನದು ಬಡವ್ರು ಬದುಕಲ್ಲ. ಸುಮ್ಮನೆ ಈಗ ಒಂದು ಮಡ್ಡಿತ್ತ ತಿಳ್ಕೊ, ಒಂದು 6 ತಿಂಗಳು ನೀರು ಹಾಕಿಬಿಟ್ರೈತು, 10 ವರ್ಷ ಹೋಯ್ತಲ್ರಿ. ಅದು ಹೇಗಾದ್ರಿ? ಈಗ ಡಿಮಾಂಡ್ ಹೆಚ್ಚಾಯ್ತು ರೀ. ಆ ಸರ್ ಅಂದ್ರೆ ನಮಗೆ ಪಟ್ಟಣ ಸೈಡ್ ಸರ್ ಏನಂದ್ರು, ನೋಡು ಕಣ್ಣಿ ಹಚ್ಚದ್ಯಪ್ಪ ಇವ. ಆದ್ರೆ ಅದು ನಮ್ಮ ಲೈಸೆನ್ಸ್ ಇದ್ದಿಲ್ಲ, ಅದೇನೋ ಮೇಲೆ ಇವು ಐತಿ ಬೆಟ್ಟದ ಮುತ್ತೇರು ಸಾಧು ಸಂತ ಪುರುಷರದಿಂದ ನಮಗೆ ಅದು ಲೈಸೆನ್ಸ್ ಸಿಕ್ತರಿ. ಅದು ಏನ್ರಿ, ರೈತರಿಗೆ ಲೈಸೆನ್ಸ್ ಸಿಗ್ಬೇಕಾದ್ರೆ ಇಲ್ಲಿ ಬೆಟ್ಟ ತಾರಿ ಜಂಬಿಗೆ ಬಲ್ಲಿ, ಅಲ್ಲಿ ಪುರಸ್ವಾಮಿ ಬೆಟ್ಟಕ್ಕೆ ಅದರ ಮುತ್ತಾರ ಅವರು ನನಗೆ ಪರಿಚಯ, ಅವರು ಹೆಲ್ಪ್ ಆದ್ರೆ ಅವಾಗ ನೀ ಮಾಡ್ರಿ ಅವರೇ ರೀ. ಅಲ್ಲಿ ಹೋಗಿ ಆ ಪೂರ ಸಾದರೆಲ್ಲ ಬೆಂಗಳೂರಿಗೆ ಕೂತು ಲೈಸೆನ್ಸ್ ತೆಗೆಸಿದ್ದು ಇದೆಲ್ಲ ನಮಗೆ ಅನುಕೂಲ ಆಗೈತೆ ರೀ. ಈಗ ನಿಮ್ಮ ಮಾತು ಕೇಳಿ ಅಥವಾ ನೋಡಿ ನಾವು ಬೆಳಿಬೇಕು ಅಂತೇಳಿ ಎಲ್ಲರೂ ತಯಾರಾದ್ರಂತಂದ್ರೆ ಅವರಿಗೆ ಸರಳವಾಗಿ ಎಲ್ಲ ಕೆಲಸಗಳು ಆಗ್ತಾವ ಅಂತೀರಿ? ಆತವಲ್ರಿ, ಗೌರ್ಮೆಂಟೇ ಈಗ ಬೆನ್ನೆತ್ತಿ ಬಿಟ್ಟದ್ರಿ. ಈಗ ಅಗಿ ಪುಕ್ಕಟ್ಟು ಕೊಡ್ತದೆ, ಮತ್ತು 10,00,000 ₹20 ಕೊಡ್ತಾರೆ, 10-50 ರೂಪಾಯಿ ಹಾಕ್ತಾರೆ, 3 ಸದ್ದು ರೊಕ್ಕ ಹಾಕ್ತಾರೆ. ಯಾಕೆ ಅನುಕೂಲ ಆಗಲ್ಲ ರೈತರಿಗೆ ರೀ? ರೈತಗೆ 3 ವರ್ಷ ರೊಕ್ಕ ಈ ಸದ್ದ 1 ಎಕರೆದಾಗ ನಾವು ತೊಗರಿ ಹಾಕ್ದೆ ತಿಳ್ಕೊರಿ. ತೊಗರಿ ಹಾಕೋರು 2 ಚೀಲ ಬೆಳೆದ್ರೆ ಎಷ್ಟಾಯ್ತು? ಅದು ಭಾಳ ಆದ್ರೆ 10,000 ರೂಪಾಯಿ ಆಯಿತು. ಈಗ ವರ್ಷಕ್ಕೆ 10,000 ರೂಪಾಯಿ ಇಡ್ರಿ, ಒಮ್ಮೆ ಕೊಡ್ತಾರೆ ಅಲ್ಲರಿ. ಹೌದ್ರಿ, ಮಾಡಿದ್ರೆ ರೈತಗೆ ಅದು ಚಲೋ ಆತರಿ ಸಾಹೇಬ್ರೆ. ಒಳ್ಳೇದು ವಿಠಲ್ ಕಣ್ಣಿಯವ್ರೆ. ಈಗ ನಿಮ್ಮ ಜೋಡಿ ಯಾರಾದರೂ ಮಾತಾಡಬೇಕಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9 3 5 7 5 5 5 4 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಪಡ್ಕೊಳ್ಬಹುದು. ಒಳ್ಳೇದು ವಿಠಲ್ ಕಣ್ಣಿಯವರೇ, ಇಲ್ಲಿ ತನಕ ನಮ್ಮ ಜೀವನವನ್ನ ಸಮೃದ್ಧಗೊಳಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಅದು ಹಿಂದಿನ ತನಕನೂ ಶ್ರೀಗಂಧ ಬೆಳೆಯುವಂತಹ ಒಂದು ಪರ್ಮಿಷನ್ ನಮ್ಮ ರೈತರಿಗೆ ಇರಲಿಲ್ಲ. ಆದ್ರೆ ಈಗ ಸರ್ಕಾರ ಅದರ ಮೇಲೆ ವಿಶೇಷ ಜೀವನವನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಬಹುದು ಅನ್ನುವಂತಹ ವಿಚಾರಗಳನ್ನ ಬಹಳ ವಿಸ್ತಾರವಾಗಿ ಆಹೇರಿ ಜಂಬಗಿ ಗ್ರಾಮದ ವಿಠಲ್ ಸಾಯಿಬಣ್ಣ ಕಣ್ಣಿ ಅವರೊಂದಿಗೆ ಕೃಷಿಯಲ್ಲಿ ನೈಸರ್ಗಿಕ ಸೋಮಶೇಖರ್ ಎಸ್ ರುಳಿ. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे COVID-19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती. बाबूजी कहा करते थे, बेटा इंसान का नेचर, सिग्नेचर और घर बार बार बदलते नहीं. उनसे मिली सीख के कारण आज मैं पूरी जान लगा रहा हूं अपने घर को बनाने में. तो सिर्फ देश का नंबर एक अल्ट्राटेक. घर एक मौका एक, इसीलिए सीमेंट भी देश का नंबर एक अल्ट्राटेक. इन मुंदे केळि जनपद संगीत. Thank you. ತಂದಿ ಭೋಗವತಿ ನಿಮ್ಮ ತಾಯೇ, ರೇಣುಕಾರಾಜ ನಿಮ್ಮ ತಂದಿ ಭೋಗವತಿ ನಿಮ್ಮ ತಾಯೇ, ಹಾಕಿತು ನರ ತೊಟ್ಟಿಲದಲ್ಲೇ ಹುಟ್ಟಿ ಬಂದೆ ಅಲ್ಲಮ್ಮನಾಗೆ, ಹುಟ್ಟಿ ಬಂದೆ ಅಲ್ಲಮ್ಮನಾಗೆ, ಜನ ಮದವಿಯ ಮಾಡಿ ಪಟ್ಟಾರುವ ಜಮಾದಿಯೇ, ಸರ್ಪಿನಿ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ, ನೀರ ತುಂಬುತ್ತ ನದಿಯಲ್ಲಿ ನೀರ ತುಂಬುತ್ತ ನದಿಯಲ್ಲಿ, ಕೊಡ ಬಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಅಲ್ಲಮ್ಮನಾಗೆ, ನೀನು ಮದವಿಯ ಮಾಡಿ ನಾನೇ ಮದವಿಯ ಮಾಡಿ ಮಾದಗ್ನಿಗೆ ನೋಡುವುದಕ್ಕಾಗೆ, ಪರಮೇಶ್ವರ ಬಂದನಲ್ಲೇ ಪತಿ ಬಗ ಕೊಟ್ಟ ಋಷಿಯಲ್ಲಿ, ರೋಗ ಬಡಿದ ಮೈಯಲ್ಲಿ ಹಸ್ತದಲ್ಲೇ, ಏನು ಬೇಡುತ್ತಿ ಬೇಡೋ ರಾಮ ಬೇಡಿದ ಕುಡಿನ ಹಸ್ತದಲ್ಲೇ, ಅಭಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ, ನಿಮ್ಮೇ ಎಲ್ಲಮ್ಮನಾಗೆ, ನಿನ ಮದವಿಯ ಮಾಡಿ ಕೊಟ್ಟಾರವ್ವ ಜಮಾ ಅಲ್ಲಮ್ಮನಾಗೆ, ನಿನ ಮದವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ, ಪತಿ ಸೇವೆ ಮಾಡುವ ತಾಲೆ ನೆನಪು ಬಂದಾಗ ನೀರ ಬರ್ತವ ಕಣ್ಣೊಳಗೆ.